ಗಳಲ್ಲಿ ನಿಲಯದ ಸಂಜೆಯ ಕಾರ್ಯಕ್ರಮವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಸಮಯ 5:30. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಭಾಗವಹಿಸುತ್ತಾರೆ ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಮತ್ತು ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಪರ್ವೇಜ್ ಬಂಥನಾಳ್ ಹಾಗೂ ಪ್ರಧಾನ ವ್ಯವಸ್ಥಾಪಕರಾದ ಎನ್ ಅಂಬಿಕಾ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಇವತ್ತಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರ್ವೇಜ್ ಬಂಥನಾಳ್ ಅವರು, ಹಾಗೆಯೇ ಪ್ರಧಾನ ವ್ಯವಸ್ಥಾಪಕರಾದಂಥ ಎನ್ ಅಂಬಿಕಾ ಅವರು. ತಮ್ಮಿಬ್ಬರಿಗೂ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈಗ ಶ್ರೋತೃಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2237 2237 2237 STD ಕೋಡ್ 080. ಈಗ ಪರ್ವೇಜ್ ಬಂಥನಾಳ್ ಅವರೇ, ಮುಖ್ಯವಾಗಿ ಈ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಈ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಅಂದ್ರೇನು, ಇದರ ಪರಮಕ್ಯತೆ ಏನು ಅಂತ ಮೊದಲಿಗೆ ಸ್ವಲ್ಪ ಹೇಳ್ತೀರಾ? ಈಗ ಆಹಾರ ಸಂಸ್ಕರಣೆ ಉದ್ಯಮಗಳು ಕೆಲವು ಕ್ಲಾಸಿಫೈ ಮಾಡಿದ್ದಾರೆ, ಏನು ಕಿರು, ಮಧ್ಯಮ, ದೊಡ್ಡ ಮಧ್ಯಮ ಹಾಗೂ ಹೆಚ್ಚಿನ ಹೀಗೆ ಕ್ಲಾಸಿಫೈ ಮಾಡಿದ್ದಾರೆ. ಕಿರು ಆಹಾರ ಸಂಸ್ಕರಣೆ ಅಂದರೆ ಈಗ ಕನಿಷ್ಠ ಕಡಿಮೆ ಅಂದರೆ 1 ಕೋಟಿಯಷ್ಟು ಬಂಡವಾಳವನ್ನು ಹೂಡಿಕೆಯಾಗಿರಬೇಕು ಹಾಗೂ 5 ಕೋಟಿ ವಾರ್ಷಿಕ ವಹಿವಾಟು ಅವ್ರದ್ದು ಮೀರಿರಬಾರದು. ಅಂತ ನಾವು ಘಟಕಗಳಿಗೆ ನಾವು ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಈ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಮೋಸ್ಟ್ಲಿ ಇವೇನು ಕುಟುಂಬ ಆಧಾರಿತ ಉದ್ಯಮಗಳು. ಅಂದ್ರೆ ಹೇಗೆ ಅಂತ ಅಂದ್ರೆ ಬಹಳಷ್ಟು ಕುಟುಂಬ ಫ್ಯಾಮಿಲಿ ಮೆಂಬರ್ಸ್ ಮಾಡುವಂತದ್ದು, ಈ ಬಹಳಷ್ಟು ನೀವು ನೋಡಿರ್ಬೋದು ಚಿಪ್ಸ್ ಮಾಡೋದಾಗಿರ್ಬೋದು, ಅದನ್ನ ಹಪ್ಪಳ ಮಾಡೋದಾಗಿರ್ಬೋದು, ಅಥವಾ ಇದು ಬೇರೆ ಬೇರೆ ಮನೆಯಲ್ಲೇ ಕೂತ್ಕೊಂಡು ಈ ಹೆಣ್ಣು ಮಕ್ಕಳಾಗಿರ್ಬೋದು, ಇವರು ಒಟ್ಟಾರೆ ಗುಂಪಿನ ಮುಖಾಂತರ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ಇವನ್ನ ಮಾಡುವಂತವ್ರು ಆಗಿರ್ಬೋದು. ಇದು 1/3 ಭಾಗ ಇವರು ಮಹಿಳೆಯರೇ ಇದರಲ್ಲಿ ಎಂಪ್ಲಾಯ್ಡ್ ಇದ್ದಿರ್ತಾರೆ. ಅದಕ್ಕೆ ಇಂಥ ವಲಯಗಳಿಗೆ ನಾವು ಮೇಲೆ ತರಬೇಕು ಅನ್ನುವ ದೃಷ್ಟಿಯಿಂದ ವಿವಿಧ ಯೋಜನೆಗಳನ್ನು ಸರ್ಕಾರವನ್ನು ರೂಪಿಸಿದೆ. ಅಂದ್ರೆ ಈಗ ಇದರಲ್ಲಿ ಔಪಚಾರೀಕರಣ ಅಂತ ನಾವು ಕೇಳ್ತಾ ಇದ್ವಿ, ಇದು ಯಾಕಾಗಿ ಅಂತೀರಿ? ಈಗ ಔಪಚಾರೀಕರಣ ಯಾಕಂದ್ರೆ ಈಗ ನಾವು ನೋಡ್ಬೇಕಂದ್ರೆ ಕರ್ನಾಟಕದಲ್ಲಿ ಮೋರ್ ದೆನ್ 100,000 ಹೆಚ್ಚು ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಇದಾವೆ. ಅಂದ್ರೆ ತಾವು ಅವು ಸರಿಯಾಗಿ ಸಂಘಟಿತ ಆಗಿಲ್ಲ, ಅಂದ್ರೆ ಫಾರ್ಮುಲೈಸ್ ಆಗಿಲ್ಲ. ಅವನ್ನು ನಾವು ಮೇಲೆ ತರಬೇಕು. ಅದನ್ನ ಅವ್ರಿಗೆ ಸರಿಯಾಗಿ ಸರ್ಟಿಫಿಕೇಟ್, ಉದ್ಯಮ ಆಧಾರ ಸರ್ಟಿಫಿಕೇಟ್ ಇರೋದಿಲ್ಲ, ಅಥವಾ GST ಅವ್ರು ಪಡೆದುಕೊಂಡಿರೋದಿಲ್ಲ, ಅಥವಾ FSSI ಸರ್ಟಿಫಿಕೇಟ್ ಪಡೆದುಕೊಂಡಿರೋದಿಲ್ಲ. ಅಂತವ್ರನ್ನ ನಾವು ಒಂದು ಲೈಮ್ ಲೈಟಿಗೆ, ಮೇನ್ ಮಾರ್ಕೆಟ್ ಇದಕ್ಕೆ ತಂದು ಅವರೇ ತಮ್ಮ ಆದಂತ ತಮ್ಮ ಹೆಸರಿನಲ್ಲಿ ಬ್ರ್ಯಾಂಡ್ ಮಾಡುವಂತದ್ದು ಒಂದು ಆಗಿರಬೇಕು. ಹಲೋ. ಹಲೋ ಸರ್, ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ತಮ್ಮ ಹೆಸರು? ನಮಸ್ತೆ ಸರ್, ಕೇಂದ್ರ ಅಂತ ಸರ್, ಹುಲಿಕೆರೆ ಕೊಪ್ಪಳ ಗ್ರಾಮದಿಂದ. ನಿಮ್ಮ ಪ್ರಶ್ನೆ ಏನು, ಯಾವ ತಾಲೂಕಿಗೆ ಬರುತ್ತೆ ಅದು? ಮಂಡ್ಯ ತಾಲೂಕು ಸರ್. ನಿಮ್ಮ ಪ್ರಶ್ನೆ ಏನು ಚಂದ್ರು ಅವರೇ? ಸರ್, ಈ ಸಂಘಗಳು ಇರ್ತವಲ್ಲ ಸರ್, ಅದಕ್ಕೆ ಈ ಮಿಲ್ ಒಂದು ಏನಾರ ಲೋನ್ ತಗೋಬೋದು? ಅಂದ್ರೆ ಈ ಗಿರಣಿಗಳ ಬಗ್ಗೆ ಕೇಳ್ತಾ ಇದ್ರೆ, ಈಗ ರೈತರ ಸಂಘಗಳು ಇರ್ತಾವಲ್ಲ, ಗಿರಣಿಗಳಿಗೆ ಏನಾದರೂ ಇದ್ರ ಕೆಳಗಡೆ ಬರುತ್ತಾ ಅಂತ ಇವರು ಈಗ ರೈತ ಸಂಘ ಅಂತಂದ್ರೆ ನಿಮ್ದೇನ್ ಲೀಗಲಿ ರಿಜಿಸ್ಟರ್ಡ್ ಯಾವ್ದಾರ ಸ್ವಸಹಾಯ ಗುಂಪುಗಳು ಇದ್ದರೆ ನಿಮ್ಮ ಗಿರಣಿಗಳಿಗೆ ಬರಲ್ಲ, ಗಿರಣಿದಿಂದ ನೀವು ಯಾವ ಗಿರಣಿ ಅಕ್ಕಿ ಗಿರಣಿ ಹೇಳ್ತಿದ್ದೀರಾ, ಮಿಲ್ಗಳಿಗೆ ಬರಲ್ಲ, ಪ್ರೈಮರಿ ಪ್ರೊಸೆಸಿಂಗ್ ಇದರಲ್ಲಿ ಇಲ್ಲ ಯೋಜನೆಯಲ್ಲಿ. ನೀವು ಅಕ್ಕಿ ತೆಗೆದು ಅಕ್ಕಿಲಿಂದ ನೀವು ಬೇರೆ ರವಾ ಹಿಟ್ಟು ಮಾಡೋದಾಗಿರ್ಬೋದು, ದೋಸದ ಇದು ಮಾಡಿರೋದಾಗಿರ್ಬೋದು, ಇನ್ನೊಂದು ಸೆಕೆಂಡರಿ ಪ್ರೊಸೆಸಿಂಗ್ ದ್ವಿತೀಯ ನೀವು ಸಂಸ್ಕರಣೆ ಮಾಡೋದಕ್ಕೆ ಬರುತ್ತೆ. ಇದು ಮೊಟ್ಟ ಮೊದಲ ಪ್ರೈಮರಿ ಪ್ರೊಸೆಸಿಂಗ್ ಪ್ರಥಮ ಸಂಸ್ಕರಣೆಗೆ ಇದು ಬರುವುದಿಲ್ಲ, ಈ ಯೋಜನೆಯಲ್ಲಿ ಸೌಲಭ್ಯ ಇರಲ್ಲ. ನೀವು ಅಕ್ಕಿ ತೆಗೆದು ನೀವು ವಿವಿಧ ರೀತಿಯಿಂದ ಬೇರೆ ಪದಾರ್ಥಗಳು ನೀವು ಮಾಡಿ ಅದನ್ನ ನೀವು ಹಪ್ಪಳ ಮಾಡೋದಾಗಿರ್ಬೋದು, ಇಡ್ಲಿ ರವೆ ಬ್ಯಾಟರ್ ಮಾಡೋದಾಗಿರ್ಬೋದು, ಅಂಥದಕ್ಕೆ ನಿಮಗೆ ಇದರಲ್ಲಿ ಅವಕಾಶ ಇದೆ. ಅವಲಕ್ಕಿ ಮಾಡುವಂತದ್ದು ಹೌದು, ಇಂಥವೆಲ್ಲ ಹೌದು ಅವಕಾಶ ಇದೆ ಇದರಲ್ಲಿ ಈ ಯೋಜನೆಯಲ್ಲಿ. ಬರೀ ಹಿಟ್ಟು ಮಾಡೋದಕ್ಕೆ ಇಲ್ಲ ಇಲ್ಲ ಇಲ್ಲ ಇಲ್ಲ. ಈ ಕಬ್ಬಿನ ಗಾಣಕ್ಕೆ ಕೊಡಲ್ಲ, ನೀವು ಬೆಲ್ಲದ ಏನು ತಯಾರು ಮಾಡ್ತಿರಲ್ಲ, ಬೆಲ್ಲದ ಗಾಣ ನಿಮ್ಮ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಆಯ್ಕೆಯನ್ನು ಆಗಿದೆ. ಇಲ್ಲಿ ನೀವು ಬೆಲ್ಲ ಏನು ತಯಾರು ಮಾಡ್ತಿರಲ್ಲ, ಬೆಲ್ಲದ ಪ್ರಾಡಕ್ಟ್ ತಯಾರು ಮಾಡಿ ಬೆಲ್ಲದಿಂದ ಮತ್ತೆ ನೀವು ಉತ್ಪನ್ನಗಳು ಯಾವ್ದಾದರೂ ಅದಕ್ಕೆ ನಮಗೆ ಈ ಯೋಜನೆಯಲ್ಲಿ ಅವಕಾಶ ಉಂಟು. ಈಗ ಪೌಡರ್ ಬೆಲ್ಲ, ಶುಂಠಿ ಬೆಲ್ಲ ಆಗಿರ್ಬೋದು, ಚಿಕ್ಕಿ ಆಗಿರ್ಬೋದು, ಈ ರೀತಿಯಿಂದ ನೀವು ಬರೇ ಕಬ್ಬಿನಿಂದ ಬೆಲ್ಲ ತೆಗೆದು ಮಾರೋದಲ್ಲ, ಬೆಲ್ಲ ತೆಗೆದು ಪೌಡರ್ ಮಾಡಿರ್ಬೋದು, ಅದಕ್ಕೆ ನೀವು ಶುಂಠಿ ಬೆಲ್ಲ ಅಂತೇಳಿ ವಿವಿಧ ರೀತಿಯ ಬೆಲ್ಲಗಳು ಇದಾವೆ, ಅಂತವ್ ನೀವು ಸರಿಯಾಗಿ ಪ್ಯಾಕ್ ಮಾಡಿ ಮಾರ್ಕೆಟ್ ಮಾಡುತ್ತಿದ್ರೆ ಅದಕ್ಕೆ ತಾವು ಎಲಿಜಿಬಲ್ ಇರ್ತೀರ ಈ ಯೋಜನೆ ಅಡಿಯಲ್ಲಿ. ಚಂದ್ರ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ದೂರವಾಣಿ ಒಂದು ಸ್ಪಷ್ಟವಾಗಿಲ್ಲ. ಈಗ ಔಪಚಾರೀಕರಣ ಅಂತ ನಾವು ಮಾತಾಡ್ತಾ ಇದ್ವಿ, ಅಂದ್ರೆ ಅವರು ಒಂದು ಸ್ಥಾಪನೆ ಮಾಡಿರ್ತಾರೆ, ಆಮೇಲೆ ಸ್ಥಾಪನೆ ಆಗಿರ್ತದೆ. ಈಗ ಹೇಳ್ಬೇಕಂದ್ರೆ ಈಗ ನೀವೆಲ್ಲ ಹಳ್ಳಿಯಲ್ಲಿ ಮನೆಯಲ್ಲಿ ಎಲ್ಲ ನೋಡ್ತಾ ಇರೋದು ಕೌಟುಂಬಿಕವಾಗಿ, ಕೌಟುಂಬಿಕವಾಗಿ ಅವರು ಮನೆಯಲ್ಲಿ ಹಪ್ಪಳ ಮಾಡ್ತಿರ್ತಾರೆ ಅಥವಾ ಉಪ್ಪಿನಕಾಯಿ ಮಾಡ್ತಿರ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರ್ತಾರೆ ಅವರು. ಈಗ ಅವರು ಮೇಲೆ ಬರಬೇಕು, ಈಗ ನಾನು ದಿನಕ್ಕೆ ಒಂದು 5 ಕಿಲೋ 10 ಕೆಜಿ ಮಾಡ್ತಾ ಇದ್ರೆ ಅಂತವ್ರು ಮನಸ್ಸಿರುತ್ತದೆ ನಾನು 50 ಕೆಜಿ ಮಾಡ್ಬೇಕು 60 ಕೆಜಿ ಮಾಡ್ಬೇಕು. ಬಟ್ ಅವರು ಆ ಹಳ್ಳಿ ಟೇಸ್ಟ್ ಬಹಳ ಚೆನ್ನಾಗಿರ್ತ ಅವ್ರ ಕೈ ಅಡಿಗೆ ಅವ್ರ ಏನ್ ಕೈಲಿಂದ ಮಾಡ್ತಿರ್ತಾರ ಹಿರಿಯರು ಅಜ್ಜಿಯವರು ಆಗ್ಲಿ ಅಂತವ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮಾರುಕಟ್ಟೆಯಲ್ಲಿ ತರಬೇಕಂತೇಳಿ ಅವ್ರದ್ದು ಉದ್ದೇಶ ಇರುತ್ತೆ. ಅಂತವ್ರು ಮೇಲೆ ಬರಕ್ಕೆ ಅವ್ರಿಗೆ 1 ಲಕ್ಷ ಆಗಿರ್ಬೋದು, 2 ಲಕ್ಷ 3 ಲಕ್ಷ ಸ್ಮಾಲ್ ಸ್ಕೇಲ್ ಮಷಿನ್ ಪಡೆದುಕೊಳ್ಳೋದಾಗಿರ್ಬೋದು, ಅಂತವ್ ಪಡೆದುಕೊಳ್ಳಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ ಸರ್. ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿಂದ ಶಿವಲಿಂಗಯ್ಯ ಚಿದಾನಂದಯ್ಯ ಹಿರೇಮಠದ ಮಾತಾಡಿದ್ರು ಸರ್. ಹೇಳಿ ಹೇಳಿ ಸರ್. ಹೇಳಿ ಶಿವಲಿಂಗಯ್ಯ. ನಂದೇನ್ ಪ್ರಶ್ನೆ ಅಂದ್ರೆ ರೀ, ಈ ಆಹಾರ ಸಂಸ್ಕರಣಾ ಘಟಕಗಳ ಕೇಂದ್ರ ಸರ್ಕಾರ ನೆರವು ನೀಡಿದ್ರು, ರಾಜ್ಯ ಸರ್ಕಾರ ನೆರವು ನೀಡಿದ್ರು ಧನ ಸಹಾಯ ಈ ಯೋಜನೆಗೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಸಹಾಯಧನ ಒದಗಿಸ್ತಾ ಇದ್ದಾರೆ. ಅದಲ್ಲದೇನೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ 15% ಸಹಾಯಧನ ಕೊಡ್ತಾ ಇದೆ. ನೀವೇನ್ ಆಹಾರ ಸಂಸ್ಕರಣೆ ಏನು ತಯಾರು ಮಾಡ್ಬೇಕಂತಿರಲ್ಲ, ಅದ್ರ ಮ್ಯಾಗ ಇರುತ್ತದು. ನೀವು ಏನ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರ್ತೀರಿ ಅದ್ರ ಮೇಲೆ ನಿಮಗೆ ಸೆಂಟ್ರಲ್ 35% ಗ್ರಾಂಟ್ ಅನ್ನು ಸಬ್ಸಿಡಿ ರೂಪದಲ್ಲಿ ಇರುತ್ತೆ. ಆ 35% ಸಾಲ ಕೊಡ್ತೀನಿ ಅಂದ್ರೆ ಈಗ ಸಾಲ ಕೊಟ್ಟದ್ದು ತೀರ್ಸಬೇಕಲ್ರಿ, ಮತ್ತೆ ಸರ್ ತೀರ್ಸಾಕ ನೀವು ಅದೇ ಇದು ಇದೇನ್ ಸಂಸ್ಕರಣ ಘಟಕ ಇರ್ತದಲ್ಲ, ನೀವು ಬಿಸ್ನೆಸ್ ಅಲ್ಲಿ ಮಾರಾಟ ಮಾಡ್ಬೇಕು, ಬಿಸ್ನೆಸ್ ಮತ್ತೆ ಟರ್ನ್ ಓವರ್ ಆದ್ರೆ ನೀವು ಸಾಲ ತೀರ್ಸಕ್ ಆಗುತ್ತದು. ಅದು ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ನೀವು ಲೋನ್ ಗೀನ್ ಪಡೆದುಕೊಳ್ಳುವಾಗ ಅವ್ರು ಎಲ್ಲ ವಿಧ ಮಾಹಿತಿಯನ್ನು ಕೇಳ್ತಾರೆ, ಅದರ ಪ್ರಕಾರ ನೀವು ಕ್ರಮ ವಹಿಸಬಹುದು. ಧನ್ಯವಾದಗಳು ಹಿರೇಮಠ ಅವರೇ. ಈಗ ಮುಖ್ಯವಾಗಿ ಪರ್ವೇಜ್ ಬಂತನಾಳ್ ಅವರೇ, ಈ ಯೋಜನೆಯನ್ನ ಯಾವ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಲಾಯಿತು ಅಂತ? ಈ ಯೋಜನೆ ಪ್ರಮುಖ ಉದ್ದೇಶ ಈಗಾಗಲೇ ನಮ್ಮ ಅಂಬಿಕಾ ಮೇಡಮ್ ಅವರು ಹೇಳಿದಾಗೆ, ಇವನ್ನ ಅಸಂಘಟಿತ ಆಹಾರ ಘಟಕಗಳು ಏನದಲ್ಲ ಅದನ್ನು ಮೇಲ್ದರ್ಜೆಗೆ ತರೋದು ಅಂದಾಗಿರ್ಬೋದು. ಹಾಗೂ ಬಹಳಷ್ಟು ಜನರು ಈ ಆಹಾರ ಸಂಸ್ಕರಣೆ ತೊಡಗಿರ್ತಾರೆ, ಬಟ್ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಹೆಚ್ಚಾಗಿರೋದಲ್ಲ. ಅದು ಸ್ವಚ್ಛತೆ ಆಗಿರ್ಬೋದು, ಅದು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಮಾರುಕಟ್ಟೆ ಹೇಗೆ ಮಾಡೋ ಆಗಿರ್ಬೋದು, ಇದ್ರ ಬಗ್ಗೆ ಮತ್ತು ಈಗ ಬರೇ ಕೆಲವೊಬ್ರು ಈಗ ಬೆಲ್ಲದ ವಿಧಾನೆ ತಗೊಂಡ್ರೆ, ನಾವು ಬರೇ ಬೆಲ್ಲ ಅಂದ್ರೆ ಒಂದು ಪೌಡರ್ ಬೆಲ್ಲ, ಬರೇ ಫೆಂಟಿ ಬೆಲ್ಲ ಅಂತ ಹೆಚ್ಚು ಬೆಲ್ಲಗಳು ಮಾಡ್ತಾರೆ. ಬಹಳ ಸುಮಾರು 17-18 ವೆರೈಟಿ ಬೆಲ್ಲವನ್ನು ನಮ್ಮ ಮುಧೋಳದಲ್ಲಿ ಆಗಿರ್ಬೋದು, ಬೆಳಗಾವಿದಲ್ಲಿ ಆಗಿರ್ಬೋದು, ಒಬ್ಬ ರೈತ ತೆಗಿತಾ ಇದ್ದಾನೆ ಶುಂಠಿ ಬೆಲ್ಲ ಅಂತೆ. ಸೊ ಇವೆಲ್ಲ ಹೇಗೆ ಮಾಡ್ತಾರೆ, ಅದರ ತಾಂತ್ರಿಕ ಕಥೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಎಲ್ಲ ಈ ಯೋಜನೆಯಲ್ಲಿ ಸಮಗ್ರವಾಗಿ ಅಡಗಿದೆ. ಅದರ ಸಲುವಾಗಿ ಅವರನ್ನ ಒಂದು ಮೇಲ್ದರ್ಜೆಗೆ ತರಂದು ಒಂದು ಒಳ್ಳೆಯ ಇದು ಸಂಸ್ಕರಣೆ ಮಾಡಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲಿಕ್ಕೆ ಈ ಯೋಜನೆ ಇದೆ. ಅಂದ್ರೆ ತರಬೇತಿಗಳು ಏನಾದರೂ ಇರ್ತವೆ ಇದರಲ್ಲಿ? ಖಂಡಿತ ಇದೆ. ವ್ಯಾಪಾರ ಅಭಿವೃದ್ಧಿ ಅಂತೀವಿ ನಾವು, ಯಾಕಂದ್ರೆ ನಾವು ಔಪಚಾರೀಕರಣ ಮಾಡುವಾಗ ಅವರ ಒಂದು ವ್ಯಾಪಾರವನ್ನು ವೃದ್ಧಿಸಿಕೊಂಡು ಹೋಗಬೇಕು ಅಂದ್ರೆ ಅದಕ್ಕೇನಾದ್ರೂ ತರಬೇತಿ ಅಂತದೆ. ಅನೇಕ ತರಬೇತಿ ಕಾರ್ಯಕ್ರಮಗಳು ಇದಾವೆ ಸರ್. ತಾಂತ್ರಿಕವಾಗಿ ಎಲ್ಲಾ ರೀತಿಯ ಮಾಹಿತಿ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದೆ ಈ ಯೋಜನೆಯಡಿ. ಫಲಾನುಭವಿ ಇರಬಹುದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಪನ್ಮೂಲ ವ್ಯಕ್ತಿ ಇರಬಹುದು, ಎಲ್ಲರಿಗೂ ತರಬೇತಿಗೆ ಅವಕಾಶ ಇದೆ. ಅಂದ್ರೆ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರದಲ್ಲಿ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ವ್ಯಾಪಾರ ಅಭಿವೃದ್ಧಿಗೆ ಬಗ್ಗೆ ಎಲ್ಲಾ ರೀತಿಯ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ರಫ್ತು ಈ ಕುರಿತಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಒಂದು ಅವರಿಗೆ ಇನ್ನೊಂದು ಒಂದು ವರ್ಡ್ ಆಡ್ ಮಾಡಬೇಕಂದ್ರೆ ಈಗ CFTR ಅಂತೇಳಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರದಲ್ಲಿ ಇದೆ ಅಲ್ಲ, ಅವರನ್ನ ನಮಗೆ ತಾಂತ್ರಿಕ ಸಲಹೆಗಾರ, ತಾಂತ್ರಿಕ ಟೆಕ್ನಿಕಲ್ ಪಾರ್ಟ್ನರ್, ನಾಲೆಜ್ ಪಾರ್ಟ್ನರ್ ಅಂತೇಳಿ ಈ ಯೋಜನೆಗೆ ಆಯ್ಕೆ ಆಗಿರ್ತಾರೆ ಅವರು. ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಆಹಾರ ಸಂಸ್ಕರಣೆ ಬಗ್ಗೆ ಪೂರಾ ಹ್ಯಾಂಡ್ ಹೋಲ್ಡಿಂಗ್, ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿಟಿಕಲ್ ಆಗಿರ್ಬೋದು, ತರಬೇತಿಯನ್ನು ಅವರು ಕೊಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತೆ ವ್ಯಾಪಾರ ಅಭಿವೃದ್ಧಿಯಾದಾಗೆ ಹಣಕಾಸು ನಿರ್ವಹಣೆ ಬಗ್ಗೆ ಅವರಿಗೆ ಎಲ್ಲವನ್ನು ಇದರಲ್ಲಿ ಅಡಗಿದೆ ಈ ಯೋಜನೆ ಅಡಿಯಲ್ಲಿ. ಮತ್ತೊಂದು ದೂರವಾಣಿ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶಿವಶರಣ ಸೌದಿ ಅಂತ ಸರ್. ಸೌದಿ ಅವರೇ, ಪ್ರಶ್ನೆ ಕೇಳಿ. ಸರ್, ನಾನು ಯಾವುದೇ ಒಂದು ಇದಕ್ಕೆ ಉದ್ಯೋಗ ಮಾಡ್ತಾ ಇದ್ರು ಕೊಡ್ತಾರೆ ಸರ್? ಏನು ಗೊತ್ತದೆ, ರೈತರ ಸಲುವಾಗಿ ಎಷ್ಟೇ ಇದೆ ಸರ್ ಇದು? ಯಾವುದೇ ಒಂದು ಉದ್ಯೋಗಕ್ಕೆ ಅವಕಾಶ ಇರಲಿಲ್ಲ. ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡ್ತಾರೆ ಮೇಡಮ್. ಆಹಾರ ಅಕ್ಕಿ ಆಗ್ಲಿ, ಗೋಧಿ ಆಗ್ಲಿ, ನಾವು ರವೆ ಮೇಲೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲ ಇಲ್ಲ ಅದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮೇಡಮ್. ಇಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ನಾವು ರೈತರು ಇದ್ದೀವಿ ಸರ್. ರೈತರು ಸ್ವಲ್ಪ ಇದರಿಂದ ನಾವು ಮಾಡ್ತೀವಿ ಸರ್, ಹಿಟ್ಟು ಮಾಡಿ. ಇಲ್ಲ, ಈಗ ನೀವು ಗೋಧಿ ಹಿಟ್ಟು ಮಾಡಿ ಮಾಡ್ತಿದ್ದೀರಾ? ಏನು ರವೆ ಮಾಡಿ ಅದೀಗ ಸಿಸ್ಟಮೆಟಿಕ್ ಆಗಿ ಪ್ಯಾಕ್ ಮಾಡಿ ನಿಮ್ದೇ ಒಂದು ಬ್ರ್ಯಾಂಡ್ ಮಾಡಿ ಅಥವಾ ನಿಮ್ಮೊಂದು ಲೇಬಲ್ ಮಾಡಿ ಮಾರಾಟ ಮಾಡಕ್ಕೆ ಈ ಯೋಜನೆಯಲ್ಲಿ ಸಹಿತ ಅನುಕೂಲ ಇದೆ. ಆದರೆ ಈಗ ನೀವು 50 ಕಿಲೋ ದಿನಕ್ಕೆ ತೆಗಿತಾ ಇದ್ರೆ ಅದನ್ನು 100 ಕಿಲೋ, 200 ಕಿಲೋ, 300 ಕಿಲೋ ಹೀಗೆ ಅದು ಹೆಚ್ಚಿಗೆ ಮಾಡೋದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಇದರಲ್ಲಿ ಅನುದಾನ ಪಡೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಇದು ಇದರಲ್ಲಿ ಕನಿಷ್ಠ 8ನೇ ತೇರ ಪಾಸ್ ಆಗಿರ್ಬೇಕಲ್ಲ, ಜರ ಬರ್ಯಾಕ್ ಗಿರ್ಯಾಕ್ ಏನಾರು ಬರಬೇಕು. ಬಟ್ ಅದು ಅದು ಲೆಕ್ಕ ಗಿಕ್ಕ ಇಡಕ್ ಬೇಕಾಗ್ತದಲ್ರಿ, ಅದಕ್ಕೆ ಸೊ ಬೇಕಾಗ್ತದ. ಅದನ್ನು ಸಹಿತ ನಾವು ಮೇಲೆ ನಾವು ಬರ್ಕೊಂಡಿದ್ದೀವಿ. ಸೊ ಯಾಕಂದ್ರೆ ಬಹಳಷ್ಟು ಜನ ನಮ್ಮ ಹಿರಿಯರು, ಮುದುಕರು ಆಗ್ಲಿ, ನಮ್ಮ ಅಜ್ಜಿಯರಾಗಿರ್ಬೋದು, ಮನೆ ಹಿಂದಿನಿಂದ ಮಾಡ್ಕೊತ ಬಂದಿರ್ತಾರ, ಅಂತವ್ರಿಗೆ ಸಹಿತ ಇದರಲ್ಲಿ ಪರಿಗಣಿಸಲಿಕ್ಕೆ ನಾವು ಕೇಳ್ಕೊಂಡಿದ್ವಿ. ಅದು ಈ ಗೈಡ್ಲೈನ್ಸ್ ಬಂದ ತಕ್ಷಣ ತಿಳಿಸ್ತೀವಿ. ಅದು ಸೌದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಮುಖ್ಯವಾಗಿ ಇದಕ್ಕೆ ಈ ಒಂದು ಯೋಜನೆಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಫಲಾನುಭವಿಗಳಲ್ಲಿ ವೈಯಕ್ತಿಕ ಫಲಾನುಭವಿಗಳು ಮತ್ತೆ ಗುಂಪುಗಳು ಎರಡಕ್ಕೂ ಅವಕಾಶ ಇದೆ ಅಂತೀರಿ? ವೈಯಕ್ತಿಕ ಹಾಗೂ ಗುಂಪು ಎರಡಕ್ಕೂ ಅವಕಾಶ ಇದೆ ಸರ್. ಅಂದ್ರೆ ಫಲಾನುಭವಿಗಳಿಗೆ ಏನು ಅರ್ಹತೆ ಇರಬೇಕಾಗತ್ತೆ ಅಂತೀರಿ? ಫಲಾನುಭವಿ ಈಗಾಗಲೇ ಯಾರೊಬ್ರು ಬೆನಿಫಿಷರಿ ಸಹ ಕೇಳಿದ್ರು ಕಾಣುತ್ತೆ. ಏನಂದ್ರೆ ಅವರು 18 ವರ್ಷ ವಯಸ್ಸಿನವರಾಗಿರ್ಬೇಕು, ಅದಲ್ಲದೇನೆ 8ನೇ ತರಗತಿ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗಿರುತ್ತೆ. ಅದಲ್ಲದೆ ಯಾವುದೋ ಸಂಸ್ಥೆ ನೋಂದಣಿ ಅವಶ್ಯಕತೆ ಇದೆಯಾ ಇಲ್ವಾ ತಿಳ್ಕೊಳ್ಬೇಕಾಗಿರುತ್ತೆ. ಅದು ಅವ್ರಿಗೆ ನೋಂದಣಿ ಮಾಡ್ಕೊಂಡಿರೋದಿಲ್ಲ ಅಂತ ಅವ್ರಿಗೆ ಈ ಯೋಜನೆ ಫಲಕಾರಿಯಾಗುತ್ತೆ. ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರ್ಬೇಕು ಮತ್ತೆ 10% ಅವರು ಇನ್ವೆಸ್ಟ್ ಮಾಡ್ಲಿ ಹೂಡಿಕೆ ಮಾಡುವಂತ ಸಾಮರ್ಥ್ಯ ಸಹ ಅವ್ರು ಹೊಂದಿರಬೇಕಾಗುತ್ತೆ. ಅದೇ ಅದೇ ರೀತಿ ಅದಕ್ಕೆ ಹೇಳ್ಬೇಕಂದ್ರೆ ಒಂದು ಕುಟುಂಬದಿಂದ ಒಬ್ಬನಿಗೆ ಅವಕಾಶ. ಒಂದ್ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ಹೌದಾ? ಈ ಗಂಡ ಒಂದು ಘಟಕಕ್ಕೆ ಅರ್ಜಿ ಸಲ್ಲಿಸಿದ, ಹೆಂಡತಿ ಸಲ್ಲಿಸಿದ, ಮಕ್ಕಳು ಹೀಗಿಲ್ಲ. ಅವ್ರು ಒಂದು ಕುಟುಂಬ, ಒಬ್ಬರೇ ಅರ್ಜಿ ಸಲ್ಲಿಸ್ಲಿಕ್ಕೆ ಇದರಲ್ಲಿ ಅರ್ಹತೆ ಇದೆ. ಅಂದ್ರೆ ಮಹಿಳೆಯರಿಗೆ ಏನಾದ್ರೂ ಆದ್ಯತೆ ಇದೆಯಾ? ಹಂಗೇನು ಸಪರೇಟ್ ಮಹಿಳೆಯರಿಗೆ ಆದ್ಯತೆ ಇಲ್ಲ, ಬಟ್ ಸ್ವಸಹಾಯ ಗುಂಪುಗಳು SHG ಗುಂಪುಗಳು ಇದೆಯಲ್ಲ, ಅದು ಇದರಲ್ಲಿ ಒಂದು ಘಟಕ ಇದೆ. ಏನು ಈಗ ಸ್ವಸಹಾಯ ಗುಂಪದವರಿಗೆ ನಾವು SHG ಅವರಿಗೆ ಪ್ರತಿ ಸಂಘದ ಸದಸ್ಯರು ಯಾರು ಈ ಸಂಸ್ಕರಣೆಯಲ್ಲಿ ಆಹಾರ ಸಂಸ್ಕರಣೆ ತೊಡಗಿರ್ತಾರೋ 40,000 ರೂಪಾಯಿ ಕೊಡ್ತೀವಿ ಪ್ರತಿಯೊಬ್ಬರಿಗೆ. ಅಂದ್ರೆ ಒಂದು ಗುಂಪಿಗೆ ಮ್ಯಾಕ್ಸಿಮಮ್ 4 ಲಕ್ಷ ರೂಪಾಯಿ ಅವರು ಈ ಆಹಾರ ಸಂಸ್ಕರಣೆ ತೊಡಗಿರಬೇಕು. ನಾವು ಫೆಡರೇಷನ್ ದವರಿಗೆ ಗ್ರಾಂಟ್ ಮುಖಾಂತರ ಕೊಡ್ತೀವಿ. ಅವರು ಫೆಡರೇಷನ್ ದವರು ತಮ್ಮ ಗುಂಪಿನವರಿಗೆ ರಿವಾಲ್ವಿಂಗ್ ಫಂಡ್ ಅಂದ್ರೆ ಸುತ್ತು ನಿಧಿ ಮೂಲಕ ಅವರು ಬಡ್ಡಿ ಹಾಕಿ ಅವರು ಕೊಡುವಂತದ್ದು. ನಾವು ವಾಪಸ್ ಅದೇನು ದುಡ್ಡು ಕೇಳಲ್ಲ, ಅವರು ಫೆಡರೇಷನ್ ದಲ್ಲಿ ಆ ದುಡ್ಡು ಇರುತ್ತೆ. ಅಂದ್ರೆ ಇಲ್ಲಿ ಗುಂಪುಗಳಿಗೂ ಕೂಡ ಒಂದು ಅವಕಾಶ, ಗುಂಪುಗಳಿಗೆ ಇದೆ, ಸ್ವಸಹಾಯ ಗುಂಪುಗಳಿಗಿದೆ, ರೈತ ಗುಂಪುಗಳಿಗಿದೆ, ಯಾವುದೇ ಗುಂಪು ರಿಜಿಸ್ಟರ್ ಲೀಗಲಿ ರಿಜಿಸ್ಟರ್ ಆಗಿರ್ತಲ್ಲ ಅಂತವರಿಗೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದಂತ ಗುಂಪುಗಳಿಗೆ ಇದರಲ್ಲಿ ಅವಕಾಶ ಇದೆ. ಅಂದ್ರೆ ಅವರು ಈಗ ನೋಂದಾಯಿಸಿಕೊಂಡು 8 ವರ್ಷ ಕಾರ್ಯನಿರ್ವಹಿಸಿರ್ಬೇಕಾಗುತ್ತೆ. ಅಂದ್ರೆ ಕನಿಷ್ಠ ಒಂದು 3 ವರ್ಷ ಅನುಭವ ಇರಬೇಕಂತ ಹೇಳಿ ಆಹಾರ ಸಂಸ್ಕರಣೆ ತೊಡಗಿರಬೇಕು. ಬಟ್ ಅದು ರಿಲ್ಯಾಕ್ಸೇಷನ್ಗೆ ನಾವು ಕೇಳ್ಕೊಂಡಿದ್ವಿ, ಯಾಕಂದ್ರೆ ಹೊಸದಾಗಿ 1 ವರ್ಷ ಆಗಿರ್ಬೋದು, 1.5 ವರ್ಷದವರು ಸಹಿತ ಗುಂಪುದಲ್ಲಿ ಇದ್ದಾರೆ, ಅಂತವ್ರಿಗೂ ಸಹಿತ ಇದು ಮಾಡಕ್ಕೆ ಅವಕಾಶ ಕಲ್ಪಿಸಬಹುದು. ಇದೊಂದು ಈಗ ವೈಯಕ್ತಿಕವಾಗಿ ಮೇಡಮ್ ಹೇಳಿದಾಗೆ ಈಗ 35% ನಾವು ಇದು ಕೊಡ್ತಿದ್ವಿ, ಏನು ಸಹಾಯಧನ ಕೊಡ್ತಿದ್ವಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ವರ್ಷದಿಂದ 15% ಹೆಚ್ಚುವರಿಯಾಗಿ ಅನುದಾನವನ್ನು ಸಹಿತ ಕೊಡ್ತಾ ಇದೆ. ಅಂದ್ರೆ 50% ಕೊಡ್ತಾ ಇದ್ವಿ, ಇದು ವೈಯಕ್ತಿಕ ಮತ್ತು ಗುಂಪಿನವರಿಗೆ. ಅಂದ್ರೆ ಈ ಸಹಾಯಧನವನ್ನು ಏನೇನಕ್ಕೆ ಬಳಸ್ಕೋಬಹುದು ಅಂತೇಳಿ ಅವರು ಈ ಸಹಾಯಧನವನ್ನು ಅವರು ಏನು ಫುಡ್ ಪ್ರೊಸೆಸ್ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟ ಚಟುವಟಿಕೆಗೆ ಅವರು ಬಳಸ್ಕೋಬೇಕು. ಅದು ಇದು ಕ್ರೆಡಿಟ್ ಲಿಂಕ್ಡ್ ಅಂದ್ರೆ ನಿಮಗೆ ನೇರವಾಗಿ ಬ್ಯಾಂಕ್ ಅಕೌಂಟ್ ನೀವು ಕಡ್ಡಾಯವಾಗಿ ಬ್ಯಾಂಕ್ ಲೋನ್ ಅನ್ನು ಇದರಲ್ಲಿ ಪಡೆದುಕೊಂಡಿರಬೇಕು. ಇದು ನಿಮ್ಮ ಕೈಯಲ್ಲಿ ದುಡ್ಡೇನು ಕೊಡೋದಿಲ್ಲ. ಹಾಗೂ ನಮ್ದೇನು ಸಬ್ಸಿಡಿ ನಾವೇನು ಬಿಡುಗಡೆ ಆಗುತ್ತಲ್ಲ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಮಿರರ್ ಅಕೌಂಟ್ ಅಂತೇಳಿ ಸಪರೇಟ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ನಿಮ್ಮ ಮಿರರ್ ಅಕೌಂಟ್ದಲ್ಲಿ 3 ವರ್ಷವರೆಗೆ ಇದ್ದಿರ್ತದೆ ದುಡ್ಡು. ನೀವು ಸರಿಯಾಗಿ ದುಡ್ಡು ಕಟ್ತಾ ಹೋದ್ರೆ ಅಂದ್ರೆ 3 ವರ್ಷ ನಂತರ ನಿಮಗೆ ಸಿಗುತ್ತೆ, ಇಲ್ಲಾದ್ರೆ ನಿಮ್ಮ ಲೋನಿಗೆ ಇದು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರೆ ಅವರು. ಆ ಒಂದು ಅವಕಾಶ ಇದೆ. ಇಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಮ್ಯಾಕ್ಸಿಮಮ್ 10 ಲಕ್ಷ ಅಷ್ಟೇ ನಾವು ಕೊಡೋದು. ಜೊತೆಗೆ 15% ಅಂದ್ರೆ 15 ಲಕ್ಷವರೆಗೆ ಕೊಡುವ ಒಂದು ಅವಕಾಶ ಇದೆ. ಅದು 5 ಲಕ್ಷದ್ದು ನಾವು ಈಗಾಗಲೇ ಗವರ್ಮೆಂಟ್ ಪ್ರಪೋಸಲ್ ಕೊಡಿಸಿದ್ವಿ, ಅದು ಬಂದ್ರೆ ಅದು ಅನ್ವಯ ಆಗುತ್ತೆ. ಬಟ್ ಗುಂಪಿನಲ್ಲಿ 35% ಮತ್ತು ಇಲ್ಲಿ ಕ್ಯಾಪ್ ಇಲ್ಲ, 10 ಲಕ್ಷ ಏನಿಲ್ಲ. ಅವ್ರು ಎಷ್ಟು ಸಬ್ಮಿಟ್ ಮಾಡಿರ್ತಾರೆ ಪ್ರಪೋಸಲ್, 1 ಕೋಟಿಗಿಂತ ಅವ್ರದ್ದು ಏನು ವಾರ್ಷಿಕ ವಹಿವಾಟು ಇರ್ತದಲ್ಲ ಅದ್ರೊಳಗೆ ಇರಬೇಕು. ಅವ್ ಏನು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರಲ್ಲ ಅದರೊಳಗೆ ಇರಬೇಕು. ಅಷ್ಟಕ್ಕೆ 35% ನಮ್ಮ ರಾಜ್ಯ ಸರ್ಕಾರ ಸಹಾಯಧನ ಕೂಡಿ ನಾವು ಕೊಡುವಂತದ್ದು. ಇದನ್ನು ಬ್ಯಾಂಕಿಗೆ ಲಿಂಕ್ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್. ನಮಸ್ಕಾರ, ತಮ್ಮ ಹೆಸರು? ನಿಮ್ಮ ಹೆಸರು? ಶಂಸುದ್ದೀನ್. ಶಂಸುದ್ದೀನ್ ಹೇಳ್ರಿ. ಸರ್, ಅಣಬೆ ತಯಾರ ಇದು ಮಾಡ್ತೀನಿ. ಅಣಬೆ ತಯಾರು ಮಾಡಕತ್ತೀರಿ? ಅದು ಮಾಡ್ಬೇಕನ್ನ ಒಂದು ಉದ್ದೇಶ ಇದೆ ಸರ್ ನಮ್ಗೆ. ಇಲ್ಲ, ಹೇಳಿ. ಅದೇ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಗ್ಗೆ ಸ್ವಲ್ಪ ವಿವರ ಕೊಟ್ಟರೆ ಚೆನ್ನಾಗಿದೆ. ಮಾಹಿತಿ ಅಣಬೆ ಬಗ್ಗೆ ಬೇಕಾದ್ರೆ ಅಲ್ಲಿ ನಮ್ಮ ಕೃಷಿ ಯೂನಿವರ್ಸಿಟಿ ಇದೆ ಕೊಪ್ಪಳದಲ್ಲಿ, ಹಾಗೆ ಮುನ್ರಾಬಾದ್ ಅಲ್ಲಿ ಇದೆ, ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳ್ರಿ. ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಾವು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬಹುದು. ಸರ್ಕಾರದವರು ಇಲ್ಲ, ನೀವು ಹೊಸದಾಗಿ ಮಾಡೋರಿದ್ರೆ ಈ ಇದ್ರ ಬಗ್ಗೆ ಈ ಯೋಜನೆಯಲ್ಲಿ ಇಲ್ಲ. ಯಾಕಂದ್ರೆ ನಿಮ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸೀಬೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ಸೀಬೆಯನ್ನು ಆಯ್ಕೆಯಾಗಿದೆ. ಅದರ ಮೇಲೆ ನೀವು ಹೊಸದಾಗಿ ಮಾಡಬೇಕು ಪ್ರೊಜೆಕ್ಟ್. ಬಟ್ ನೀವು ಆಲ್ರೆಡಿ ನೀವು ಅಣಬೆಯನ್ನು ಮಾಡ್ತಾ ಇದ್ದೀರಿ. ಅಣಬೆದ್ದು ಬರೀ ಅಣಬೆ ಬೆಳೆಯೋದಲ್ಲ, ಅಣಬೆದ್ದು ಮುಂದೆ ನೀವು ಪ್ರೊಸೆಸ್ ಮಾಡಬೇಕು. ಹಾ ಹಾ, ಸಂಸ್ಕರಣಾ ಉತ್ಪನ್ನಗಳು ತಯಾರು ಮಾಡಬೇಕು ಅಂತೀರಿ ಅಣಬೆಯನ್ನು ಬಳಸಿಕೊಂಡು. ಅದಕ್ಕೆ ಅವಕಾಶ ಇದೆ. ಹೌದು, ಅಂದ್ರೆ ಈ ಕರ್ರಿ ಪೌಡರ್ ಅಂತ ಮಾಡ್ತಾರೆ ಅಣಬೆಯನ್ನು ಬಳಸಿಕೊಂಡು ಆ ರೀತಿಯಾಗಿ, ಮತ್ತೆ ಒಣ ಅಣಬೆ ಅಂತ ಮಾಡ್ತಾರೆ ಒಣಗಿಸಿ ಅಂತ. ಓಕೆ. ಮತ್ತೆ ಇನ್ನೊಂದು ಈಗ ಮುಖ್ಯವಾದ ಪ್ರಶ್ನೆ ನೀವು ಬಂತನಾಳ್ ಅವರು ಹೇಳಿದ್ರಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಅಂದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ನೀತಿಯಡಿ ಈ ಯೋಜನೆ ಅವಲಂಬಿತಗೊಂಡಿದೆ. ಈಗ ಅವರು ಕೊಪ್ಪಳ ಅಣಬೆ ಅಂತ ಹೇಳಿದ್ರು, ಸೀಬೆ ಸೀಬೆ ಸೀಬೆ ಸಿಬಿಐಗೆ ಸಂಬಂಧಪಟ್ಟದ್ದೇ ಮಾಡಬೇಕು ಅಂತ. ಹೊಸದಾಗಿ ಯೋಜನೆಯನ್ನು ರೂಪಿಸ್ತಿರ್ತಿರಲ್ಲ ಅಲ್ಲಿ ಅಲ್ಲಿ ಯಾರು ಉದ್ಯಮಿಗಳು, ಅವರು ಆ ಸಂಬಂಧಪಟ್ಟ ಒಂದು ಜಿಲ್ಲೆ ಉತ್ಪನ್ನಕ್ಕೆ ಸಲ್ಲಿಸಬೇಕು. ಈಗ ಆಲ್ರೆಡಿ ನಂದಿದೆ ಅಣಬೆಯಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ, ಅಥವಾ ಈಗ ಬಿಜಾಪುರ ಜಿಲ್ಲೆ ನಿಂಬೆ ಇದೆ ಒಂದು ಜಿಲ್ಲೆ ಒಂದು ಉತ್ಪನ್ನ. ಬಟ್ ನಾನು ಈಗ ಬೇರೆ ಬೇರೆ ಪ್ರಾಡಕ್ಟ್ ಅಂದ್ರೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ಹಪ್ಪಳ ಮಾಡ್ತಾ ಇದ್ದೀನಿ, ಅಥವಾ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ, ಜೋಳದಲ್ಲಿ ಇದು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಕ್ಕೆ ಅನುಕೂಲ ಇದೆ. ಎರಡು ಇದೆ ಇದರಲ್ಲಿ. ಬಟ್ ಹೊಸದಾಗಿ ಮಾಡೋರು ಆ ಜಿಲ್ಲೆಗೆ ಸೀಮಿತ ಪಟ್ಟಂಗೆ ಮಾಡ್ಬೇಕು, ಅದೇ ಉತ್ಪನ್ನಕ್ಕೆ ಸಂಬಂಧಪಟ್ಟದ್ದೇ ಮಾಡ್ಬೇಕಾಗುತ್ತೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಒಂದು ಜಿಲ್ಲೆ ಒಂದು ಉತ್ಪನ್ನ ಆಧರಿಸಿ ನಾವು ನಮ್ಮೆಲ್ಲ 31 ಜಿಲ್ಲೆಗಳಲ್ಲಿ ವಿವಿಧ ಉತ್ಪನ್ನಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ, ಗುರುತಿಸಿದ್ದೀವಿ. ಹಾಗೆ 22 ತೋಟಗಾರಿಕಾ ಉತ್ಪನ್ನಗಳಿಗೆ ಆದ್ಯತೆ ಕೊಡಲಾಗ್ತಾ ಇದೆ. ಈಗ ಉಳಿದಂತೆ ಕೃಷಿ ಮತ್ತು ಮೀನುಗಾರಿಕೆ ಇವಕ್ಕೂ ಸಹ ಅವಕಾಶ ಕಲ್ಪಿಸಲಾಗಿದೆ. ಅದಲ್ಲದೇನೆ ಪೌಲ್ಟ್ರಿಗೂ ಸಹ ಅವಕಾಶ ಇದೆ. ಅಂದ್ರೆ ಈ ಯೋಜನೆಯಲ್ಲಿ ಸಹಾಯಧನ ಪಡಿಬೇಕು ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಉತ್ಪನ್ನದ ಬಗ್ಗೆ ಗಮನ ಹರಿಸಬೇಕು ಅಂತ. ಹೊಸದಾಗಿ ಮಾಡೋರಿದ್ರೆ, ಹೊಸ ಘಟಕ ಸ್ಥಾಪನೆ ಅಂತ ಬಂದಾಗ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಆಧಾರಿತ ಘಟಕ ಆಗಿರ್ಬೇಕು. ಈಗಾಗಲೇ ಇರುವಂತಹದ್ದಾದ್ರೆ ಇರುವಂತವರಿಗೆ ಸಾಮರ್ಥ್ಯ ಅಭಿವೃದ್ಧಿಗೆ ಅವರು ಏನು ಉತ್ಪನ್ನ ಮಾಡ್ತಾ ಇದ್ದಾರೆ ಅದಕ್ಕೇನೆ ಅವಕಾಶ ಇದೆ, ಎಕ್ಸ್ಪ್ಯಾನ್ಷನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಜಗದೀಶ್ ಸರ್ಗೆ. ನಮಸ್ಕಾರ, ತಮ್ಮ ಹೆಸರು? ಶಿವಣ್ಣ ಅಂತ ಸರ್, ಮೈಸೂರು ಜಿಲ್ಲೆ ನಂದಿಗುಡ ತಾಲೂಕು ನಗರಲೇನಿದ. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ. ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ನಂದು ಎರಡು ಪಟ್ಲೇ ಸರ್. ಹೇಳ್ರಿ ಸರ್. ಇವಾಗ ಸಾಂಬಾರ್ ಪೌಡರ್ ಮತ್ತೆ ಪುಳಿಯೋಗರೆ ಪ್ಯಾಕೆಟ್ ಮಾಡ್ಬರ್ತಾ ಇದ್ರು, ಸಾವಯವ ತರ ಮಾಡ್ಬೇಕು ಮಾಡ್ತಾ ಇದ್ದೀರಾ? ಇಲ್ಲ, ಎಸ್ ಸಿ ಎಸ್ ಟಿಗೆ ಹಂಗೇನು ಸಂಬಂಧ ಇಲ್ಲ ಇದರಲ್ಲಿ, ಎಲ್ಲರಿಗೂ ಒಂದೇ ಇದೆ. ಬಟ್ ಈಗ ನೀವು ಜಾಗಾಗಿ ಈಗ ನೀವು ಈ ಯೋಜನೆಯಲ್ಲಿ ಬಾಡಿಗೆನೂ ತಗೋಬಹುದು. ಬಾಡಿಗೆ ತಗೊಂಡು ನೀವೇನು ಯೋಜನಾ ರೂಪುರೇಷೆ ಮಾಡ್ತಿರಲ್ಲ, ಆ ಬಾಡಿಗೆ ದುಡ್ಡು ಸಹಿತ ನೀವು ಇದರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ದಲ್ಲಿ ಮಾಡಿದ್ರೆ ಬ್ಯಾಂಕ್ ಲೋನ್ ಸಹಿತ ಸಿಗುತ್ತೆ. ಅದು ಕೃಷಿ ಇಲಾಖೆಗೆ ಭೇಟಿ ಮಾಡಿ. ಬಟ್ ನಿಮ್ಮ ಮೈಸೂರು ಜಿಲ್ಲೆ ನಿಮ್ಮ ಬಾಳೆಹಣ್ಣದಿದೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ನೀವು ಆಲ್ರೆಡಿ ಈಗ ಸಾಂಬಾರ್ ಪೌಡರ್ ಅದು ಮಾಡ್ತಾ ಇದ್ರೆ ಮಾತ್ರ ಅದು ಎಕ್ಸ್ಪ್ಯಾಂಡ್ ಮಾಡಕ್ಕೆ ಅವಕಾಶ ಇದೆ. ಬಟ್ ಹೊಸದಾಗಿ ಮಾಡ್ಬೇಕಂದ್ರೆ ಈ ಯೋಜನೆಯಲ್ಲಿ ಅವಕಾಶ ಇಲ್ಲ. ಬಾಳೆನಲ್ಲೇ ಮಾಡ್ಬೇಕಾಗತ್ತೆ? ಬಾಳೆಯಲ್ಲೇ ಮಾಡ್ಬೇಕಾಗತ್ತೆ. ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡೋದಾಗಿರ್ಬೋದು, ಬಾಳೆ ಪೌಡರ್ ಮಾಡೋದಾಗಿರ್ಬೋದು. ಇವರು ಬಾಳೆಕಾಯನ್ನ ಬಳಸಿಕೊಂಡು ಮಾಡುವಂತ ಉತ್ಪನ್ನಗಳು ಇಂಥವೆಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಶಿವಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹೋಲ್ಡ್ ಪರ್ ರಖಾ ಹೇ. ಹಲೋ, ಕೃಪಯಾ ಲೈನ್ ಪರ್ ಬನೆ ರಹೆ. ಈಗ ಮುಖ್ಯವಾಗಿ ಈ ಒಂದು ಫಲಾನುಭವಿಗಳ ಆಯ್ಕೆಯನ್ನ ಅವರ ಒಂದು ಚಟುವಟಿಕೆಗಳನ್ನ ನೋಡಿ ಆಯ್ಕೆ ಮಾಡ್ತೀರಾ, ಹೇಗೆ ಅದು? ಯಾವುದು ಇದು ಫಲಾನುಭವಿಗಳ ಆಯ್ಕೆಯನ್ನ? ಯಾರಾದರೂ ಮೊದಲು ಅವರು ಇಷ್ಟಪಟ್ಟು ನಾವು ಮಾಡ್ತೇನೆ ಅಂತ ಹೇಳಿ ಹೊಸದಾಗಿ ಮುಂದೆ ಬಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತೇಳಿ ನಾವು ಆಯ್ಕೆಯನ್ನು ಮಾಡಿರ್ತೀವಿ. ಅವ್ರ ಕರ್ತವ್ಯ ಏನಪ್ಪಾ ಅಂದ್ರೆ ಇವರಿಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್. ಅಂದ್ರೆ ಪಾಪ ಈಗ ಈ ಯೋಜನೆ ಬರೋದು ಮೇನ್ ಪಾಯಿಂಟ್ ಈ ಯೋಜನೆದಂದ್ರೆ ಅದೇ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಔಟ್ಸೋರ್ಸ್ಲಿಂದ ನಾವು ಪಡೆದುಕೊಂಡಿರ್ತೀವಿ. ಈಗ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಬ್ಯಾಂಕಿಂದಲೇ ಹೇಗೆ ಲೋನ್ ತಗೋಬೇಕು, ಅರ್ಜಿ ಹೇಗೆ ಹಾಕಬೇಕು. ಇವ್ರ ಕರ್ತವ್ಯ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅವನನ್ನ ಅವ್ರ ಕಡೆಯಿಂದ ಅರ್ಜಿ ಪಡೆದುಕೊಂಡು ಆನ್ಲೈನ್ ದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅವರು. ನಂತರ ಬ್ಯಾಂಕ್ದಿಂದ ಲೋನ್ ಕೊಡಿಸುವವರೆಗೆ ಅವ್ರ ಜವಾಬ್ದಾರಿ ಆಗಿರ್ತದೆ ಇದರಲ್ಲಿ. ಹಾಗೂ ಇವರು ಹೋಗಿ ಅವ್ರ ಇದಕ್ಕೆ ಎಲ್ಲಿ ಆಹಾರ ಸಂಸ್ಕರಣೆ ಘಟಕ ಸ್ಥಾಪನೆ ಮಾಡಬೇಕಂತಾರಲ್ಲ ಅಲ್ಲಿ ಹೋಗಿ ಅವರು ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತರ್ತಾರೆ. ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ, ಅದರಲ್ಲಿ ಇದೆಲ್ಲ ಚರ್ಚೆ ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅವರು ಎಲ್ಲಾನು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ನೀರಜ್ ಅಂತ. ಹಾ, ಪ್ರಶ್ನೆ ಕೇಳಿ. ಮಂಗಳೂರಿಂದ. ಹಾ ಹೇಳಿ ಹೇಳಿ. ಇದು ಕಿರುವಾಹಾರ ಅದರಲ್ಲಿ ನೋಂದಣಿ ಆಗ್ಬೇಕಾದ್ರೆ ನಾವು ಎಲ್ಲಿ ಸೇರ್ಪಡೆ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಅದರ ಮಾಹಿತಿ ಸ್ವಲ್ಪ. ಈಗೇನ್ ಚಟುವಟಿಕೆ ಮಾಡ್ತಾ ಇದ್ದೀರಾ? ಮಂಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ, ಇಲ್ಲಾಂದ್ರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟರು ಸಹ ನಿಮ್ಗೆ ಮಾಹಿತಿ ಕೊಡ್ತಾರೆ. ಕೃಷಿ ಇಲಾಖೆ, ಕೃಷಿ ಇಲಾಖೆ. ಅದೇ ರೀತಿ ಮೀನುಗಾರಿಕೆ ಇಲಾಖೆ ಇದೆಯಲ್ಲ, ಅಲ್ಲಿನೂ ಸಹಿತ ತಾವು ಭೇಟಿ ನೀಡಬಹುದು. ಅಥವಾ ವೆಬ್ಸೈಟ್ MOFPI ಅಂತೇಳಿ ನೀವು ಗೂಗಲ್ ದಲ್ಲಿ ಸರ್ಚ್ ಮಾಡಿದ್ರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಸಹ ಸಿಗುತ್ತೆ. ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಇವರು ಮೀನಿಗೆ ಸಂಬಂಧಪಟ್ಟ ಮೀನುಗಾರಿಕೆ, ಮೀನಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನ ತಯಾರಿಕೆಗೆ ಸೌಲಭ್ಯ ಪಡ್ಕೋಬಹುದು. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ. ಹಾ ನಮಸ್ಕಾರ, ತಮ್ಮ ಹೆಸರು? ಮಹದೇಶ್ ಅವ್ರೆ, ಪ್ರಶ್ನೆ ಕೇಳಿ. ಅಲ್ಲ, ನಿಮ್ಮ ಮೈಸೂರು ಜಿಲ್ಲೆನ ಈಗ ಈಗ ಬಾಳೆ ಆಯ್ಕೆ ಮಾಡಿದ್ದಾರೆ ಮಹದೇಶ್ ಶೆಟ್ರೆ ನಿಮ್ಮ ಜಿಲ್ಲೆಗೆ. ಇಲ್ಲಿ ಕೇಳ್ರಿ ಶೆಟ್ರ, ಭತ್ತ ಅನ್ನು ಬೆಳಿತೀರಿ ನಿಜ, ಭತ್ತದಲ್ಲಿ ನಿಮಗೆ ಭತ್ತದಲ್ಲಿ ನೀವೇನು ಭತ್ತದ ಮಿಲ್ಲಿಗೆ ನಿಮ್ಗೆ ಅವಕಾಶ ಇಲ್ಲ, ಭತ್ತದಿಂದ ಅಕ್ಕಿ ಮಾಡ್ತೀರಾ, ಅಕ್ಕಿಲಿಂದ ನೀವು ಮುಂದೆ ಯಾವ್ದಾರೆ ಪ್ರೊಡಕ್ಟ್, ಈಗ ಆಲ್ರೆಡಿ ಹೇಳದ್ನಲ್ಲ ಅಕ್ಕಿಲಿಂದ ಇಡ್ಲಿ ರವಾ, ಇದು ಇಡ್ಲಿ ದೋಸಾ ಬ್ಯಾಟರ್ ಮಾಡೋದಾಗಿರ್ಬೋದು, ಚಕ್ಲಿ ಮಾಡೋದಾಗಿರ್ಬೋದು, ಹಪ್ಪಳ ಮಾಡೋದಾಗಿರ್ಬೋದು, ದೆನ್ ಅವಲಕ್ಕಿ ಮಾಡೋದಾಗಿರ್ಬೋದು, ಅಂಥದಕ್ಕೆ ಅವಕಾಶ ಇದೆ, ಅವಕಾಶ ಇಲ್ಲ ಅಂತಿಲ್ಲ, ಅದಕ್ಕೆ ಮಾಡ್ತಿದ್ರು ಮುಂದೆ ಬನ್ನಿ. ಏನು ಪುರಿ ಮಂಡಕ್ಕಿ ಅಂತಾರಲ್ಲ, ಮುಂದಕ್ಕೆ ಅವಕಾಶ ಇದೆ, ಆಲ್ರೆಡಿ ನೀವು ಮಾಡ್ತಾ ಇದ್ದರೆ ಅದನ್ನ ನೀವು ಎಕ್ಸ್ಪೆನ್ಷನ್ ಮಾಡಕ್ ಅವಕಾಶ ಇದೆ, ಕೃಷಿ ಇಲಾಖೆಗೆ ಭೇಟಿ ನೀಡಿ ನಿಮಗೆ. ಹಾ ಓಕೆ, ಧನ್ಯವಾದಗಳು ಮಹದೇಶ್ ಶೆಟ್ರೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಯಾವ್ಯಾವ ಚಟುವಟಿಕೆಗಳು ಇದರ ಅಡಿಯಲ್ಲಿ ಬರೋದಿಲ್ಲ ಅಂತೀರಿ? ಈಗ ಈಗ ಆಲ್ರೆಡಿ ಹೇಳಿದೆವಲ್ಲ ಕೆಲವೊಂದು ಚಟುವಟಿಕೆ, ಅಂದ್ರೆ ಈಗ ಭತ್ತದಲ್ಲಿ ಬರೀ ಸಿಪ್ಪೆ ತೆಗೆದು ಅಕ್ಕಿ ಮಾಡೋದಾಗಿರ್ಬೋದು, ಈಗ ತೊಗರಿಯಲ್ಲಿ ಬೇಳೆ ಮಾಡೋದಾಗಿರ್ಬೋದು ಅಂತ ಬರ್ರೆ, ಸರಿಯಾಗಿ ಅದನ್ನ ಬೇಳೆ ತೆಗೆದು ಪ್ಯಾಕ್ ಮಾಡಿ ಮಾರಾಟ ಮಾಡೋದಾಗಲಿ ಅಂತ ಬರುತ್ತೆ. ಈಗ ಹಾಲಿನಿಂದ ಮೊಸರು ಮಜ್ಜಿಗೆ ಇಂಥದ್ದೆಲ್ಲ, ಅದನ್ನ ಖವ ಆಗಿರ್ಬೋದು ಅಥವಾ ಬೇರೆ ಬೇರೆ ತುಪ್ಪ ಆಗಿರ್ಬೋದು, ಸರಿಯಾಗಿ ಬ್ರ್ಯಾಂಡಿಂಗ್ ಮಾಡಬಹುದು. ಜೇನುತುಪ್ಪನು ಸಹಿತ ಜೇನುತುಪ್ಪ ಬ್ರ್ಯಾಂಡ್ ಸರಿಯಾಗಿ ಪ್ಯಾಕ್ ಮಾಡಿ ಕ್ಲೀನ್ ಮಾಡಿ ಮಾಡೋದಕ್ಕೆ ಅವೆಲ್ಲ ಬರ್ತವೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಕೊನೆ ಕರೆ. ಹಲೋ ಸರ್, ನಮಸ್ಕಾರ. ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ, ಸಮಯ ಆಗ್ತಾ ಬಂತು. ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ಹೇಳಿ ವಿಶ್ವನಾಥ್, ಪ್ರಶ್ನೆ ಕೇಳಿ. ಸರ್, ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಅಂತ ಹೇಳಿದ್ರೆ ಸರ್, ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವ ಉತ್ಪನ್ನ ಅಂತ ತಿಳಿದಾಗಿದೆ? ಅಂಜೂರ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಮ್ಮ ಜಿಲ್ಲೆಯಿಂದ. ಅಂಜೂರ ಉತ್ಪನ್ನ, ಅದಕ್ಕೆ ಸಂಬಂಧಪಟ್ಟದ್ದೇ ಮಾಡಬೇಕು ಅಂತ. ಹೌದು. ಈಗ ಬಂತನಾಳ್ ಅವರೇ, ಮುಖ್ಯವಾಗಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಎಲ್ಲೆಲ್ಲಿ ಪಡ್ಕೋಬಹುದು ನಮ್ಮ ಆಹಾರ ಸಂಸ್ಕರಣಾ? ಆಹಾರ ಸಂಸ್ಕರಣೆ ಈಗ ಆಲ್ರೆಡಿ ಹೇಳಿದಾಗ ನಮ್ಮ ಕೃಷಿ ಇಲಾಖೆ ಪ್ರತಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರ್ಬೋದು, ತಾಲೂಕು ಸಹಾಯ ಕೃಷಿ ನಿರ್ದೇಶಕರಾಗಿರ್ಬೋದು, ಅವ್ರ ಕಡೆಯಿಂದ ಸಹಿತ ಪಡೆದುಕೊಳ್ಳಬಹುದು. ಹಾಗೂ ಅದೇ ರೀತಿ ನಮ್ಮ ಆನ್ಲೈನ್ ಮುಖಾಂತರ ಈಗೆಲ್ಲ ನೀವು ಮೊಬೈಲ್ದಲ್ಲಿ ಇಲ್ಲಿ ವೆಬ್ಸೈಟ್ ಇದಾವೆ, MOFPI ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ PMFME ಅಂತೇಳಿ ಯೋಜನೆ ವಿವರದ ವಿವರ ಬರುತ್ತೆ, ಅದು ಆಗಿರ್ಬೋದು ನಮ್ಮ. ಹಾಗೂ ನಮ್ಮ ಕೆಪೆಕ್ ಸಂಸ್ಥೆ ಇದೆ, ಅಲ್ಲಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಕೇಳಿದ್ರೆ ಸಹಿತ ಅಲ್ಲಿ ಸಹಿತ ತಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಪಡೆದುಕೊಳ್ಳಬಹುದು. ಅಂದ್ರೆ ಸಾಕಷ್ಟು ಒಂದು ಮಾಹಿತಿ ಲಭ್ಯವಾಗುತ್ತೆ, ಅದರ ಒಂದು ಅವಕಾಶವನ್ನು ಅವರು ಮಾಡ್ಕೋಬಹುದು ಅಂತೀರಿ. ಕೆಪೆಕ್ ಸಂಸ್ಥೆಗೆ ಕರೆ ಮಾಡಿ ಪಡೆದುಕೊಳ್ಳಲು ದೂರವಾಣಿ ಕರೆ ನಂಬರ್ನ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು, 0802227114 ಅಥವಾ 2224382. ಈ ದೂರವಾಣಿಗೆ ಕರೆ ಮಾಡಿ ಈ ಯೋಜನೆ ಕುರಿತಂತೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಕೃಷಿ ಇಲಾಖೆಗೆ ಜಿಲ್ಲಾ ಮಟ್ಟದಲ್ಲಿ ಭೇಟಿ ನೀಡಿದರೆ ವಿವಿಧ ಮಾಹಿತಿ ಸಿಗುತ್ತದೆ. ತುಂಬಾ ಸಂತೋಷ, ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಮ್ಮ ರೈತರು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೂ ಕೇಳಿದರೆ ದೇಶ್ ಸಹಕಾರ ಎಸ್ಪಿ ಚೈತ್ರ, ತಾಂತ್ರಿಕ ಸಹಕಾರ ಎಸ್ ಶ್ರೀನಿವಾಸಲು, ತುಕಾರಾಮ್ ಚೌಹಾಣ್ ಮತ್ತು ರವಿಚಂದ್ರ. ರಾಜ್ಯವ್ಯಾಪಿ ಪ್ರಸಾರವಾದ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹಲೋ ಆಕಾಶವಾಣಿ. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, ರಾತ್ರಿ 7:45 ಭೋಜರಾಜ್ ಸೊಪ್ಪಿಮಠ್ ಅವರಿಂದ ಲಘು ದಾಟಿಯ ಭಾಷಣ, ಗಂಡ್ಸಾಗಿ ಹುಟ್ಟಿದ್ದೇ ತಪ್ಪ ಹಾಸ್ಪಿಟಲ್ ಕೇಂದ್ರದ ಕೊಡುಗೆ, 9:05 ಮನೆ ಮನೆಯ ಜಗತ್ತು ರೇಡಿಯೋ ಧಾರಾವಾಹಿ, ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್, ರಾತ್ರಿ 9:30 ರಾಷ್ಟೀಯ ನಾಟಕ ಮರುಭೂಮಿಯ ರಕ್ಷಕ, ಮೂಲ ಹಿಂದಿ ಯೋಗೇಶ್ ಚಂದ್ರ ಶರ್ಮಾ, ರೇಡಿಯೋ ರೂಪಾಂತರ ವಿನೋದ್ ಕುಮಾರ್, ಕನ್ನಡ ಅನುವಾದ ಡಾ ಹೇಮಾ ಪಟ್ಟಣ ಶೆಟ್ಟಿ, ನಿರ್ದೇಶನ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:30 ಬೆಂಗಳೂರಿನಲ್ಲಿ ಆಯೋಜಿತವಾಗಿರುವ 13ನೇ ಚಲನಚಿತ್ರೋತ್ಸವ ಕುರಿತು ಚಿತ್ರ ನಿರ್ದೇಶಕ ಎಚ್ಎನ್ ನರಹರಿರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಹಿರಿಯ ಪತ್ರಕರ್ತ ಬಿಎಸ್ ನಾರಾಯಣಸ್ವಾಮಿ. ಇದು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. ನಂತರ ಚಿತ್ರಗೀತೆ.